ನಿವೃತ್ತರಾದ ಮೇಲೆ ಸಾಕಷ್ಟು ನಿಮ್ಗೆ ಪೆನ್ಷನ್ ಬರ್ತಾ ಇತ್ತು, ಆರಾಮಾಗಿ ಪೇಟೆ ಪಟ್ಟಣಗಳಲ್ಲಿ ಇದ್ಕೊಂಡು ಬದುಕನ್ನ ಮಾಡಬಹುದಿತ್ತು, ಯಾಕೆ ಇಲ್ಲಿ ಬಂದು ಕೃಷಿಯಲ್ಲಿ ತಲ್ಲೀನರಾದ್ರಿ ನೀವು? ಇಂಜಿನಿಯರ್ ಅಂದ್ಬಿಟ್ಮೇಲೆ ಈ ಸಾಮಾನ್ಯ ಎಲ್ಲಾ ಜನರನ್ನು ಈ ಭ್ರಷ್ಟಾಚಾರ ಲಂಚ ಅದು ಇದು ಹೊಡ್ಕೊಂಡು ಹಣ ಸಂಪಾದನೆ ಮಾಡಿರ್ತಾರೆ ಅಂತ ಒಂದು ದೃಷ್ಟಿ ಎಲ್ಲರೂ ಅಂತಾರೆ. ನಾನು ಅದಕ್ಕೆ ಸ್ವಲ್ಪ ಹೊರತಾದ ವ್ಯಕ್ತಿ. ನಮ್ಮ ಈ ಸ್ವಾಮಿ ವಿವೇಕಾನಂದರು ಅದು ಇದು ಸಾಹಿತ್ಯಗಳು ಓದ್ಕೊಂಡು ಸ್ವಲ್ಪ ಶಿಸ್ತಾಗಿ ಬೆಳೆದು ನಮಗೆ ಸಂಬಳ ಒಂದು ಬಿಟ್ಟರೆ ಬಾಕಿ ಅದು ಲಂಚ ಭ್ರಷ್ಟಾಚಾರ ಆಗಿದಿರಲಿಲ್ಲ. ಬರೀ ಪೆನ್ಷನಲ್ಲಿ ಜೀವನ ಮಾಡೋದಕ್ಕೆ ಸಮಸ್ಯೆ ಅಲ್ವಾ, ನಾವು ಅಲ್ಲಿ ಮನೆಯಾಗಿನಾಗ ಇರಲಿಲ್ಲ, ಇದು ಇರಲಿಲ್ಲ. ಹಾಗಾಗಿ ಸ್ವಲ್ಪ ವಿಧಿಯಿಲ್ಲದೆ ಬೈ ಫೋರ್ಸು ನಾವು ಅಗ್ರಿಕಲ್ಚರ್ ಇಲ್ಲೇಬೇಕಾಗಿ ಬಂದ್ಬಿಡ್ತು ಅಂತ ಸಂದರ್ಭ ಬಂದ್ಬಿಡ್ತು. ಹಾಗಾಗಿ ಇನ್ನು ಮುಂದೆ ಜೀವನಕ್ಕೆ ಮಕ್ಕಳಿಗೆ ಒಂದು ದಾರಿ ಬೇಕಲ್ಲ. ಒಬ್ಬ ಮಗ ಕೆಲಸದಲ್ಲಿದ್ದಾನೆ, ಇನ್ನೊಬ್ಬ ಮಗ ನನ್ನ ಜೊತೆಲೇ ಇಟ್ಕೊಂಡಿದ್ದಾನೆ. ಅವನಿಗೊಂದು ಒಂದು ದಾರಿ ಬೇಕಲ್ಲ ಇನ್ಕಮ್ಗೆ ಅಂದ್ಬಿಟ್ಟು ತೋಟ ಮಾಡೋದಕ್ಕೆ ರೆಡಿ ಮಾಡಿದ್ದೀನಿ. ಈಗ ಮಾಡ್ತಾ ಇದ್ದೀನಿ, ಈಗ ತೊಂದರೆನಿಲ್ಲ, ಆರಾಮಾಗಿದ್ದೀವಿ ಅಂತಂದ್ರೆ. ನಾನು ಭ್ರಷ್ಟಾಚಾರ ಮಾಡಬಾರ್ದು, ಲಂಚ ಪಡಿಬಾರ್ದು ಅನ್ನುವಂಥ ಪ್ರೇರಣೆ ಹೇಗಾಯಿತು ನಿಮಗೆ? ಹೌದು, ನನಗೆ ಚಿಕ್ಕದ್ರಿಂದ ಅದು ಏನು ಪ್ರೇರಣೆ ಅಂತ ಹೇಳೋದಕ್ಕೆ ಕಷ್ಟ. ನಾನು ಚಿಕ್ಕದ್ರಿಂದನೂ ಸ್ವಲ್ಪ ಅಲೂಫಾಗಿ ಬೆಳೆದು, ನನಗೆ ಎರಡು ಕಿವಿನು ನನಗೆ ಓದಬೇಕಂದ್ರೆ ಅಷ್ಟು ಪ್ರಬಲವಾಗಿ ಕೇಳ್ತಿರ್ಲಿಲ್ಲ. ಹಾಗಾಗಿ ನನಗೆ ಯಾವ ಫ್ರೆಂಡ್ಸು ಜೊತೆ ಅದು ಬೆರೆತ್ಕೊಂಡು ಬೆಳೆದೇ ಇರ್ತಕ್ಕಂಥ ಆಸಾಮಿ ನನಗೆ ಬರ್ತಿ ಓದ್ಕೊಂಡು ಓದ್ಕೊಂಡು ಓದಿದ್ರೆ ನಮಗೆ ಪುಸ್ತಕಗಳೇ ಸ್ನೇಹಿತರಾಗ್ಬಿಟ್ಟಿದ್ದು. ಹಾಗಾಗಿ ಅದು ಏನೋ ಈ ನಮ್ಮ ವಿವೇಕಾನಂದರು ಅವರು ಇವರು ಈ ಥರ ಸಾಹಿತಿಗಳು ಓದಿ ಈ ಭ್ರಷ್ಟಾಚಾರ ಇದು ಸ್ವಲ್ಪ ನನಗೆ ಯಾಕೂ ಹಿಡಿಸ್ಲಿಲ್ಲ ಮನಸ್ಸಿಗೆ. ಸ್ವಾಭಿಮಾನದ ಅವ್ರ ಕೈ ಹಣಕ್ಕೆ ಕೈ ಒಡ್ಡೋದು ಮಾಡೋದು ಇವೆಲ್ಲ ನನಗೆ ಒಂಥರ ಮನಸ್ಸಿಗೆ ಇದಾಗ್ಬಿಡೋದು. ಹಾಗಾಗಿ ಏನೋ ನನಗೆ ಅದು ನಿಷಿದ್ಧ ಆಗ್ಬಿಡ್ತು. ನನಗೆ ಅನೇಕ ಅಧಿಕಾರಿಗಳು ಹೇಳ್ತಾರೆ ನಾವು ಭ್ರಷ್ಟಾಚಾರವನ್ನು ಮಾಡಲ್ಲ, ನಮ್ಮಿಂದ ಮಾಡಿಸ್ತಾರೆ ಅನ್ನುವಂಥ ಒಂದು ಮಾತಿದೆ. ಮತ್ತೆ ಅವರೇ ತಂದು ದುಡ್ಡನ್ನು ಕೊಡುವಾಗ ನಾವು ಸ್ವೀಕಾರ ಮಾಡದೇ ಇರಲಿಕ್ಕಾಗಲ್ಲ, ಬಲವಂತವಾಗಿ ಕೊಡ್ತಾರೆ, ಇನ್ನು ಕೆಲವು ಸಂದರ್ಭಗಳಲ್ಲಿ ನಾವು ಅನಿವಾರ್ಯವಾಗಿ ಪಡಿಬೇಕಾಗುತ್ತೆ ಅಂತೇಳಿ ಹೇಳ್ತಾರೆ, ಅದನ್ನೆಲ್ಲ ಹೇಗೆ ನಿಭಾಯಿಸ್ತಿದ್ರಿ ನೀವು? ಹೌದು, ಅದು ಅವ್ರು ಹೇಳಿದ್ದು ನಿಜ ಹೆಚ್ಚು ಕಡಿಮೆ. ಕೆಲವು ಟೈಮಲ್ಲಿ ಭಾಳ ಇಕ್ಕಟ್ಟೆ ಸಿಕ್ಕಿಸ್ಬಿಡ್ತಾರೆ, ಅದನ್ನು ಸ್ವಲ್ಪ ಪ್ರಯತ್ನ ಮಾಡ್ಬೋದು ಅವರು. ನಾನು ಹಾಗಾಗಿ ಈಗ ಅವರಿಗೆ ಒಂದು ಕಡೆ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಅವರಿಗೆ ಲಕ್ಷಗಟ್ಟಲೆ ಲಂಚ ಕೊಡಬೇಕು, ಪುನಃ ದುಡಿಯೋಕೆ ಇಲ್ಲಿ ಬಂದು ಲಕ್ಷ ತೊಗೊಡ್ಬೇಕು, ಈ ಥರದ್ದೆ 99 ಭಾಗ ಎಲ್ಲೋ ಒಬ್ಬರಿಬ್ಬರು ಈ ನನ್ನಂಥ ವರ್ಷಕ್ಕೆ ಹಾಕ್ಕೊಂಡು ಸ್ವಲ್ಪ ಸಮಸ್ಯೆ ಆಗ್ಬಿಡ್ತದೆ ಅವ್ರಿಗೆ. ನಾವು ಟ್ರಾನ್ಸ್ಫರ್ಲು ಅವ್ರಿಗೆ ಲಂಚ ಕೊಟ್ಟಾಗಲಿ ಬೇಕ ಸ್ಥಳಕ್ಕಾಗಲಿ ಹೋದಾರಲ್ಲ ನಾವು, ಅವ್ರು ಎಲ್ಲಿಗೆ ಹಾಕ್ತಾರೋ ಅಲ್ಲಿಗೆ ಹೋಗಿ ಕೆಲಸ ಮಾಡಿ ಡ್ಯೂಟಿ ಕೆಲಸ ಮಾಡ್ತೀವಿ. ಅದು ಅದರಲ್ಲೂ ಈ ಥರದ್ದು ಅಂದರೆ ಕಾಂಟ್ರಾಕ್ಟ್ರ್ಗಳು ಈ ಥರದ ಮನುಷ್ಯಲ್ಲಪ್ಪ ಏನು ತಗೊಳ್ತಿರಲಿಲ್ಲ ಏನು ಮಾಡ್ಕೊಡಕ್ಕಿಲ್ಲ ಅಂದ್ಬಿಟ್ಟು ಕಾಂಟ್ರಾಕ್ಟ್ರಿಗೆ ನನ್ನ ಹತ್ರ ಕೆಲಸಕ್ಕೆ ಬರ್ತಾ ಇರಲಿಲ್ಲ. ಆ ಥರ ಸನ್ನಿವೇಶ ಇತ್ತದು. ನನ್ನೊಂಥರ ಈ ಮೂಲಕ್ಕೆ ಹೇಳಿಬಿಡಿದ್ರು ಕೆಲಸಕ್ಕೆ ಮಾತ್ರ. ನಂತರ ಭಾಳ ಜನ ಆಫೀಸರ್ಸ್ ಎಲ್ಲ ಕೆಲಸ ಚೆನ್ನಾಗಿ ಮಾಡಿನಲ್ಲ ಅದೆಲ್ಲ ಕೆಲಸಗಳೆಲ್ಲ ಚೆನ್ನಾಗಿ ಮಾಡಿಕೊಳ್ಳೋರು. ನಾವು ಸರ್ಕಾರಿ ನೌಕರ ತಾನೆ, ನಾವು ತಗೊಂಡು ಸಂಬಳಕ್ಕೆ ದುಡಿಲೇಬೇಕಲ್ಲ. ನಮ್ಮ ಒಳ್ಳೆ ಹೆಸರೂ ಇತ್ತು ನನಗೆ ಡಿಪಾರ್ಟ್ಮೆಂಟ್, ನಮ್ಮ ಆಫೀಸರ್ಸ್ ಎಲ್ಲೂ ಒಬ್ಬ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಬ್ಬ ಅಸೆಟಪ್ಪ ಇವರು ಕುಳ್ಳೇಗೌಡರು ಅಂತಲೂ ಹೆಸರು ಇತ್ತದು. ಆದರೆ ಅದೇ ಹೆಸರಲ್ಲಿ ಬಂದಿನಿ, ಏನು ನನಗೆ ಅದರದ್ದೇ ತೊಂದರೆನಿಲ್ಲ, ತೊಂದರೆ ಏನೂ ಆಗಲಿಲ್ಲ. ಅದು ನಿಮ್ಮ ಕಾಲದ ಸೇವಾ ಅವಧಿಯನ್ನು ಕೂಡ ನೀವು ನೋಡಿದಿರಿ, ಈಗಲೂ ಕೂಡ ನೋಡ್ತಾ ಇದ್ದೀರಿ. ನಿಮ್ಮ ಕಾಲದಲ್ಲಿ ನೀವು ಸೇವೆಗೆ ಸೇರಿದ ಆರಂಭದ ದಿವಸಗಳಲ್ಲಿ ಹೇಗಿತ್ತು ಪರಿಸ್ಥಿತಿ, ಈಗಿನ ಪರಿಸ್ಥಿತಿಯನ್ನು ನೋಡಿದರೆ ಏನನ್ಸುತ್ತೆ ನಿಮಗೆ? ಸ್ವಲ್ಪ ಹೆಚ್ಚು ಕಡಿಮೆ ಆರಂಭದ ಪರಿಸ್ಥಿತಿ ತುಂಬ ಚೆನ್ನಾಗಿತ್ತು ಒಂಥರ. ಈಗ ಇತ್ತೀಚೆಗೆ ತೀರಾ ಬರ್ತಾ ಬರ್ತಾ ಹೊಲಸಾಗಿಬಿಟ್ಟಿದೆ ನಾನು ಸಬ್ ಸಂಬಂಧಗಳಲ್ಲಿ. ಮೊದಲೆಲ್ಲ ಅಷ್ಟು ಸ್ವಲ್ಪ ಕಡಿಮೆ ಇತ್ತು, ಆವಾಗಲೂ ಏನು ಇರಲಿಲ್ಲ ಅಂತ ಹೇಳಲಿಕ್ಕಿಲ್ಲ, ಆದರೂ ಸ್ವಲ್ಪ ಇತ್ತು. ಒಂದು ಅದರಲ್ಲೂ ತಗೊಳ್ಳೋದ್ರೂ ಒಂದು ರೀತಿ ನೀತಿ ಇತ್ತು, ಈಗ ರೀತಿ ನೀತಿನೇ ಇಲ್ಲ. ಈಗ ಅದಕ್ಕೆ ಇವರೇ ಡಿಮ್ಯಾಂಡ್ ಮಾಡೋದು ಮಟ್ಟೋದು ಸ್ವಾಭಿಮಾನ ಕಳ್ಕೊಂಡು ಜೀವನ ಆಗ್ಬಿಟ್ಟದೆ ಈಗ ಅವ್ರಿಗೆ ಎಂಪ್ಲಾಯೀಸ್ ಎಲ್ಲನೂ. ನಿವೃತ್ತಿಯ ನಂತರ ಪೂರ್ಣ ಪ್ರಮಾಣದಲ್ಲಿ ಕೃಷಿಕನಾಗಬೇಕಾದಂಥ ಅನಿವಾರ್ಯತೆ ಬಂತು ಅಂತೇಳಿ ಹೇಳಿದ್ರಿ. ಈ ಸಂದರ್ಭದಲ್ಲಿ ನೀವು ಆಯ್ಕೆ ಮಾಡ್ಕೊಂಡಿದ್ದು ನೈಸರ್ಗಿಕ ಕೃಷಿಯನ್ನ, ಯಾಕೆ ಆ ನೈಸರ್ಗಿಕ ಪದ್ಧತಿಯನ್ನ ನೀವು ಅಳವಡಿಸ್ಕೊಂಡ್ರಿ? ಅದು ಅಂತಂದ್ರೆ ಈ ಓದ್ಬೇಕಾದ್ರೆ ನಮಗೆ ಹೆಚ್ಚು ಕಡಿಮೆ ಈ ರಾಸಾಯನಿಕ ಕೃಷಿದು ಈ ಮನುಷ್ಯನಿಗೆ ಆರೋಗ್ಯಕ್ಕೆ ತೊಂದರೆ ಕೊಡ್ತಿ ಅಂತ ಸ್ವಲ್ಪ ಐಡಿಯಾ ಇತ್ತು. ಸ್ವಲ್ಪ ನಾನು ಮಾಧ್ಯಮಗಳಲ್ಲಿ ಅದು ಇದು ಸ್ವಲ್ಪ ಗೊತ್ತಾಗ್ತಾ ಇತ್ತು, ರಾಸಾಯನಿಕ ಕೃಷಿನಲ್ಲಿ ಮನುಷ್ಯನ ಆರೋಗ್ಯ ಹಾಳಾಗ್ತದೆ ಅಂತ ಐಡಿಯಾ ಇತ್ತು. ಹಾಗಾಗಿ ನಾನು ಬಂದ ತಕ್ಷಣಕ್ಕೂ ರಾಸಾಯನಿಕ ಕೃಷಿ ಕಡೆಗೆ ಮನಸ್ಸು ಮಾಡಲೇ ಇಲ್ಲ. ಅದನ್ನು ಪ್ರಾರಂಭದಲ್ಲಿ ಪುಕೋಕ ಒಂದು ಸ್ವಲ್ಪ ಸಾಹಿತ್ಯ ಓದಿದ್ದೆ ನಾನು, ಪುಕೋಕನ ಮೆಥಡ್ನಲ್ಲಿ ಮಾಡ್ತಾ ಇದ್ದೆ ನಾನು. ಬಹುಶಃ 2004 2005 ಪುಕೋಕನ ರೀತಿಯಲ್ಲೇ ಸ್ವಲ್ಪ ಫಾಲೋ ಮಾಡ್ತಾ ಇದ್ದೆ. ಸ್ವಲ್ಪ ಅದು ಸ್ಲೋ ಡೆವಲಪ್ ಆಗೋದು ಅಭಿವೃದ್ಧಿ ಆಗೋದು ಅಂತ ಅನ್ನಿಸ್ತು. ಅಷ್ಟೊತ್ತಿಗೆ ಈ ಸುಭಾಷ್ ಪಾಳೇಕರ್ದು ಸ್ವಲ್ಪ ಕಾರ್ಯಾಗಾರಗಳು ನಡೀತಾ ಇದ್ದವು. ಅವ್ರ ಕಾರ್ಯಾಗಾರಕ್ಕೆ ಸ್ವಲ್ಪ ಮನಸ್ಸು ಕೊಟ್ಟು ಒಂದ್ಸರಿ ನೋಡಿ ಮಾಡಿ ಕೊನೆಗೆ ಅವ್ರ ಸಾಹಿತ್ಯ ಎಲ್ಲನ್ನು ತಂದು ಸ್ಟಡಿ ಮಾಡಿ ಜೀವಾಮೃತ ಅದನ್ನ ಫಾಲೋ ಮಾಡಕ್ ಹಿಡಿದ್ಮೇಲೆ ನಾನು ಹಿಂತಿರುಗಿ ನೋಡ್ಲೇ ಇಲ್ಲ. ಅದು ಪಡಕರ್ ಮೆಥಡ್ನಲ್ಲೇ ಈಕೆ ಹೋಗಿ ಮಾಡ್ತಾ ಇರೋದು. ನೀವು ಪೂರ್ಣ ಪ್ರಮಾಣದಲ್ಲಿ ಕೃಷಿಗೆ ಬಂದಿದ್ದು 2002 ಇಸ್ವಿನಲ್ಲಿ, ಆದ್ರೆ 1978 ಇಸ್ವಿನಲ್ಲೇ ನೀವು ಅರ್ಧ ಪ್ರಮಾಣದಲ್ಲಿ ಕೃಷಿಕರಾಗಿದ್ರಿ, ತೆಂಗೆಲ್ಲ ಹಾಕಿದ್ದೆ ಅಂತ ಹೇಳಿದ್ರಿ, ಅದನ್ನೆಲ್ಲ ಹೆಂಗೆ ನೈಸರ್ಗಿಕ ಕೃಷಿಗೆ ನೀವು ಒಗ್ಗಿಸ್ಕೊಂಡ್ರಿ? 1978 ತೆಂಗಿನ ಗಿಡ ಹಾಕಿದ್ರು ಕೂಡ ನಮ್ಮ ಬ್ರದರ್ಸ್ ಎಲ್ಲ ಒಟ್ಟಿಗೆ ಇದ್ವಿ, 5 ಜನ ಬ್ರದರ್ಸ್ ಎಲ್ಲ ಒಟ್ಟಿಗೆ ಇದ್ವಿ. ಅವ್ರು ಮಾಮೂಲಿ ಸಾಂಪ್ರದಾಯಿಕವಾಗಿ ಉಳೋದು ಮಾಡೋದು, ಗೊಬ್ಬರ ಹಾಕೋದು, ಗೋಡು ಹೊಡಿಯೋದು, ಈ ಥರಗಳು ಮಾಡ್ಕೊಂಡಿದ್ರು ನಮಗೆ. ನಾವು ಬಹುಶಃ 1983 ನಾವು ಎಲ್ಲ ಅಂತಂದ್ರೆ ಬೇರೆ ಬೇರೆ ಆದ್ಬಿಟ್ವಿ. ನಾನು ಅಪಾಯಿಂಟ್ಮೆಂಟ್ಲಿದ್ದು ಇಲ್ಲಿ ಯಾರೋ ಒಂದು ಸಂಸಾರ ಸಾಕೊಂಡು ನೀನು ಹೆಂಗೋ ಮಾಡ್ತಾರಪ್ಪ, ನಾವು ರಿಟೈರ್ ಆಗಿ ಬಂದ್ಮೇಲೆ ಹೆಂಗೋ ಮಾಡ್ಕೊಳ್ದೆ ಅಂತ ಹೇಳ್ಬಿಟ್ಟು ಅದು ಹಾಗೆ ನಡೀತಾ ಇತ್ತು. ಬಹುಶಃ ನಾನು ರಿಟೈರ್ ಆಗೋ ಒಂದು 2 ವರ್ಷ ಹಿಂದೆನೆ ಸ್ವಲ್ಪ ನನ್ನ ಇಂಟೆನ್ಸಿವ್ ಪ್ರಾರಂಭ ಮಾಡಿದ್ವಿ. ಮತ್ತು 2002 ನಾನು ಇಂಟರ್ ಕ್ರಾಪ್ಸ್ ಎಲ್ಲ ಮಾಡೋದಕ್ಕೆ ಹಿಡಿದಿದ್ದು. ಬಹುಶಃ ಅಲ್ಲಿವರೆಗೆ ನಾನು ಈ ಫೆನ್ಸಿಂಗ್ ಮಾಡೋದು, ಆಮೇಲೆ ನೀರನ್ನ ಹಿಡಿದಿಡೋದಕ್ಕೆ ವ್ಯವಸ್ಥೆ ಮಾಡೋದು, ಈ ಥರ ಸ್ವಲ್ಪ ಪರ್ಮನೆಂಟ್ ನೇಚರ್ಸು ಅದು ಇದು ಮಾಡ್ತಾ ಇದ್ದೆ. ತೋಟಕ್ಕೇನು ಇಂಟರ್ಕ್ರಾಪ್ಗೆ ಗಮನ ಕೊಟ್ಟಿರಲಿಲ್ಲ. ಸೊ ಅವೆಲ್ಲ ಮಾಡಿಕೊಂಡು ನಾನು 2002 ರಿಟೈರ್ ಆದಮೇಲೆ ಬಂದಮೇಲೆ ಇಂಟರ್ಕ್ರಾಪ್ಸ್ ಎಲ್ಲ ಶುರು ಮಾಡಿದೆ. ಇಂಟರ್ಕ್ರಾಪ್ ಅಂತರ್ ಬೆಳೆಗಳನ್ನು ಏನೇನು ಹಾಕ್ಕೊಂಡಿದ್ದೀರಿ? ಇಂಟರ್ಕ್ರಾಪ್ ಅಂತ ಅಂದರೆ ಈಗ ನಮ್ಮ ಕಮರ್ಷಿಯಲ್ಲು ದೇಶಕ್ಕೋಸ್ಕರ ತೆಂಗಿದೆ, ಮತ್ತು ಅಡಿಕೆ ಇದೆ, ಕಾಳುಮೆಣಸಿದೆ, ಜೈಕಾಯಿ ಇದೆ, ಆಲ್ಪೈಸಿಸ್ ಇದೆ, ಕಾಫಿ ಇದೆ, ಕೋಕೋ ಇದೆ. ಇಷ್ಟನ್ನು ಕಮರ್ಷಿಯಲ್ ಉದ್ದೇಶಕ್ಕೆ ಹಾಕಿರೋದು. ಮತ್ತು ಬಾಕಿ ಎಲ್ಲ ಒಂದು 30-40 ಥರದ ಹಣ್ಣಿನ ಗಿಡಗಳು, ಕಾಡು ಮರಗಳು, ಇವೆಲ್ಲ ನೈಸರ್ಗಿಕವಾಗಿ ಬಳಸ್ತಾ ಇದ್ದೀನಿ ಕಾಡು ಮರಗಳು. ಮತ್ತು ಸುತ್ತಮುತ್ತ ಇರ್ತಕ್ಕಂಥ ನರ್ಸರಿ ಎಷ್ಟು ಹಣ್ಣಿನ ಗಿಡಗಳು ಎಲ್ಲ ಒಂದು ತೋಟದಲ್ಲಿ ಬೆಳೆಸ್ತಾ ಇದ್ದೀನಿ. ಇವನ್ನೆಲ್ಲ ಹೇಗೆ ನೈಸರ್ಗಿಕ ಕೃಷಿ ಪದ್ಧತಿಗೆ ಒಗ್ಗಿಸ್ಕೊಂಡ್ರಿ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ತಾವು ಹಾಕಿದ್ರಿ? ಇಲ್ಲ, ಮೊದಲೇ ಹೇಳಿದ್ನಲ್ಲ, ಸುಭಾಷ್ ಪಾಳೇಕರ್ದ ರೀತಿ ಅವ್ರದ್ದು ಬೀಜಾಮೃತ, ಮತ್ತು ಜೀವಾಮೃತ, ಮಲ್ಚಿಂಗು, ವಾಪಸ ಇವನ್ನೇ ಅನುಸರಿಸಿಕೊಂಡು ನಾನು ವ್ಯವಸಾಯ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಬಹುಶಃ 2004-2005 ಹಾಗಾಗಿ ನನಗೆ ಸ್ವಲ್ಪ ಆಳುಗಳ ಸಮಸ್ಯೆನೂ ಸ್ವಲ್ಪ ಕಡಿಮೆ ಇದ್ದು ನಡೀತದೆ. ಮೊದಲು ನಮ್ಮದು ಈ ನೀರಿಗೆ ಹಿಂಗಿಸೋದಕ್ಕೆ ಮೊದಲು ನಾವು ಸ್ವಲ್ಪ ವಾಟರ್ ಲೆವೆಲಿಂಗು ಅದು ಇದು ಮಳೆ ನೀರು ಹಿಡಿದಿಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಲ್ಲ, ಅವಾಗ ಸ್ವಲ್ಪ ಆಳುಗಳೆಲ್ಲ ಸ್ವಲ್ಪ ಜಾಸ್ತಿ ಖರ್ಚಾಯಿತು. ಇತ್ತೀಚೆಗೆ ಅಂಥ ಸಮಸ್ಯೆ ಏನಿಲ್ಲ. ಮತ್ತು ಈ ತೋಟ ಹೆಚ್ಚು ಕಡಿಮೆ ಒಂದು 60 ಎಲ್ಲ ಹಾಲಂಜಿನೆಲ್ಲ ಅಂತಂದರೆ ಅಡಿನೆಲ್ಲ 1-2 ಅಂದಾಜು ಕೆಳಗೆ ಹೋಗ್ಬಿಟ್ರೆ ಒಂದು ಇಂಪರ್ವಿಯಸ್ ಲೇಯರು, ನೀರು ಕೆಳಗಡೆ ಹಿಂಗದಿಲ್ಲ. ಆ ಥರ ಒಂಥರ ಬಿಳಿ ಮಣ್ಣು, ರಾಕು, ಚಟ್ಟು ಸಾಯಿಲ್ ಏನೋ ಸಮಥಿಂಗ್ ರಾಂಗ್. ಆ ನೀರು ಈಗ ಫಾಸ್ಟಾಗಿ ಹಿಂಗದ ಇರೋದ್ರಿಂದ ಮೇಲ್ಗಡೆಯಿಂದ ಊಜೌಟಾಗಿ ಒಂಥರ ಈ ಮಿನರಲ್ಸ್ ಎಲ್ಲ ನೀರಿನ ಜೊತೆ ಬಂದು ಒಂಥರ ಹಾಲಿನ ಬಣ್ಣ ಬರ್ತದೆ, ಅದಕ್ಕೆ ಹಾಲಂಜಿನೆಲ್ಲ ಅಂದ್ಬಿಟ್ಟು. ಅದಕ್ಕೆಲ್ಲ ನಾನು ರಿಟೈರ್ ಆಗ ಮುಂಚೆಲೇ ಒಂದು 2 ವರ್ಷ ಮುಂಚೆ ಅದಕ್ಕೆಲ್ಲ ಸಿಪೇಜ್ ನಂದೇ ಮಂತ್ರ ಮೆಥಡ್ ಮಾಡಿ ಒಂದು ಕಡೆ ಲೇಟ್ಔಟ್ ಮಾಡಿ ಅದು ಸಿಪೇಜ್ ಎಳೆದಿಸಿ ಆದ್ಮೇಲೆ ನಾನು ವಾಟರ್ ಲೆವೆಲ್ ಎಲ್ಲ ಮಾಡಿ ಕಂಪ್ಲೀಟ್ ಮಾಡಿ ಪಾರ್ಲೇಕರ್ ಕೃಷಿಗೆ ರೆಡಿ ಮಾಡಿದ್ದಾಯ್ತು. ಈ ಬೀಜಾಮೃತ ಮತ್ತು ಜೀವಾಮೃತವನ್ನು ಹೇಗೆ ಮಾಡ್ಕೊಳ್ಳೋದು, ಏನು ಅನುಕೂಲ ಆಗುತ್ತೆ ಅದರಿಂದ? ಬೀಜಾಮೃತ ಅಂತ ಅಂದರೆ ಬೀಜಗಳು ಮೊಳಕೆ ಬರೋದಕ್ಕೆ ಒಂಥರ ಈ ಪ್ರೊಟೆಕ್ಷನ್ ಇದ್ದಂಗೆ, ಒಂದು ಶೀಲ್ಡ್ ಇದ್ದಂಗೆ ಬೀಜಗಳಿಗೆ ಯಾವುದಾಗಲಿ, ಅವಕ್ಕೆ ಸಗಳಿ ಮತ್ತು ಗಂಜಲ ಸುಣ್ಣ ಇವು ಹಾಕಿ ಒಂದು ಪ್ರಮಾಣದಲ್ಲಿ ಅವರು ಸಿದ್ಧಾಂತ ಕೊಟ್ಟಿದ್ದಾರೆ, ಅದರ ಪ್ರಮಾಣದಲ್ಲಿ ಹಾಕಿ ಬೀಜಗಳಿಗೆ ಅಪ್ಲೈ ಮಾಡಿ ಅದನ್ನ ಭೂಮಿಗೆ ಹಾಕ್ತಕ್ಕಂಥದ್ದು ಬೀಜಾಮೃತ. ಮತ್ತು ಅದು ಬೆಳೆದ ಮೇಲೆ ಭೂಮಿ ಫಲವತ್ತತೆಗೋಸ್ಕರ ಜೀವಾಮೃತ ಮಾಡಿ ಹಾಕ್ತದ್ದು. ಜೀವಾಮೃತ ಅಂದರೆ ಸಗಳಿ, ಗಂಜಲ, ಮತ್ತು ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ, ಮತ್ತು ನಾವು ಯಾವ ಪ್ರದೇಶಕ್ಕೆ ಹಾಕ್ತೀವಿ ಅದರದ್ದು ಸ್ವಲ್ಪ ಮಣ್ಣು ಇದೆಲ್ಲ ಸೇರಿಸಿ ಒಂದು ಗೊತ್ತಾದ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಜೀವಾಣುಗಳನ್ನ ಬೆಳೆಸಿ ಅದನ್ನು ಭೂಮಿಗೆ ಅಪ್ಲೈ ಮಾಡ್ತಕ್ಕಂಥ ಒಂದು ಮೆಥಡ್ ಅದು. ಆಮೇಲೆ ಮಲ್ಚಿಂಗ್ ಅಂತ ಅಂದರೆ ಭೂಮಿ ಮುಚ್ಚಳಿಕೆ ಮಾಡ್ತಕ್ಕಂಥದ್ದು, ಅದೇ ಭಾಳ ಮೇಯ್ನ್ ಇಂಪಾರ್ಟೆಂಟ್ ರೋಲು ಮಲ್ಚಿಂಗ್. ನಾವು ದ್ವಿದಳ ಧಾನ್ಯದ ಬೆಳೆಗಳಾಗಲಿ ಇದ್ರದ್ದಾಗಲಿ ನಮ್ಮ ಅಗ್ರಿಕಲ್ಚರಲ್ ವೇಸ್ಟ್ ಆಗಲಿ ಅದನ್ನು ಭೂಮಿ ಮೇಲೆ ಬಿಟ್ಟು ಮಲ್ಚಿಂಗ್ ಮಾಡಿ ಅದು ಕ್ರಮೇಣ ಅದೇನೆ ಬ್ಯಾಕ್ಟೀರಿಯಾಸ್ಗಳು ಅದನ್ನು ಕೊಳಸಿ ಮಳಸಿ ಭೂಮಿಗೆ ಫಲವತ್ತತೆ ಇನ್ಕ್ರೀಸ್ ಮಾಡ್ತಾ ಹೋಗ್ತವು. ಅದು ಜೀವಾಮೃತದ ಪೋರ್ಷನ್. ವಾಪಸ್ ಅಂತ ಅಂದರೆ ಈ ಭೂಮಿನಲ್ಲಿ ಪೊರಾಸಿಟಿ ಇರಬೇಕು, ಅಂದರೆ ಸಚ್ಚಿದ್ದರತೆ, ರಂಧ್ರಗಳು ಪೋಷ ಬೇಕಾಗ್ತದೆ. ಅದು ವಾಪಸ್ ಅಂದರೆ 50% ರಂಧ್ರಗಳು ಇರಬೇಕು ಮಣ್ಣಿನಲ್ಲಿ ಮಿನಿಮಮ್, ಹಾಗಿದ್ರೆ ಅದು ವಾಪಸ್ ಅಂತ. ಆ 50% ರಂಧ್ರಗಳಲ್ಲಿ 50% ಗಾಳಿ ಏರು ಮತ್ತು ಇನ್ನು 50% ನೀರಾವರಿ ಇದ್ದಿದ್ರೆ ಅದು ಕರೆಕ್ಟ್ ವಾಪಸ್ ಅಂತ. ವಾಪಸ್ ಕರೆಕ್ಟ್ ಭೂಮಿನಲ್ಲಿ ಇದ್ದು ಅಂತ ಅಂದರೆ ಭೂಮಿ ಬೆಳೆಗಳನ್ನು ಆರೋಗ್ಯವಾಗಿ ಬರ್ತದೆ, ಮತ್ತೆ ಯಾವುದೇ ರೋಗ ರುಜಿನಗಳು ತುಂಬಾ ಕಡಿಮೆ ಪ್ರಮಾಣ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ವಾಪಸ್ ಕರೆಕ್ಟ್ ಆಗಿದ್ರೆ ಹೊಸ ಎಲ್ಲಾ ಬೆಳೆಗಳು ಆರೋಗ್ಯವಾಗಿ ಬರ್ತವೆ. ಈ ದೃಷ್ಟಿ ಈ ನಾಲ್ಕು ಪಿಲ್ಲರು ನಮ್ಮ ಇದಕ್ಕೆ. ಮತ್ತೆ ಮಾಮೂಲಿ ಪ್ರಿನ್ಸಿಪಲ್ಸ್ ಇದೆ, ಉಳೋದು ಕಡಿಮೆ ಉಳಿಬೇಕು, ರಾಸಾಯನಿಕ ಉಪಯೋಗಿಸಬಾರ್ದು, ಪೆಸ್ಟಿಸೈಡ್ಸ್ ಉಪಯೋಗಿಸಬಾರ್ದು, ಇವೆಲ್ಲ ಕೆಲವು ಕಾಮನ್ ಪ್ರಿನ್ಸಿಪಲ್ಸು. ನಮ್ಮ ಪುಕ್ಕೋಕ್ಕ ಏನು ಮಾಡಿದ್ನೋ ಅದನ್ನೇ ಇವರು ಇದನ್ನು ಇವ್ರಿಗೂ ತಗೊಂಡಿದ್ದಾರೆ. ಅದು ನೇಚರಲ್ಲು, ಯಾರು ಬಂದ್ರೂ ಕೂಡ ಇವನ್ನ ಬಿಡೋ ಹಾಗೇನೇ ಇಲ್ಲ. ನೈಸರ್ಗಿಕ ಕೃಷಿನಲ್ಲಿ ಆಗಲಿ ಪುಕ್ಕೋಕ್ಕ ಕೃಷಿನರಾಗಲಿ ಯಾವುದಾಗಲಿ ಇವರು ಇವಂತೂ ಪ್ರಿನ್ಸಿಪಲ್ಸ್ ಇದ್ದೇ ಇರ್ತವೆ. ಅದ್ರ ಜೊತೆಗೆ ನಾಲ್ಕು ಪಿಲ್ಲರ್ಸು ಪಳೇಕರ್ ಅವ್ರು ಮಾಡಿದ್ದಾರೆ, ಅದನ್ನ ಅನುಸರಿಸ್ಕೊಂಡು ಮಾಡ್ತಾ ಇದ್ದೀವಿ. ಮತ್ತೆ ಈ ಮೆಥಡ್ನಲ್ಲಿ ಎಲ್ಲಾ ತರದ ಬೆಳೆಗಳನ್ನು ಬೆಳಿಬಹುದು ನೀವು, ಒಂದಂತಲ್ಲ ಯಾವುದೇ ಬೆಳೆಗಳನ್ನು ಕ್ರಮವರ್ತ ಮಾಡಿದ್ರೆ ಖಂಡಿತ ಮಾಡಬಹುದು. ಈಗ ನಿಮ್ಮ ಭೂಮಿಯಲ್ಲಿ ವಾಪಸ್ ಸ್ಥಿತಿ ನಿರ್ಮಾಣ ಆಗಿದೆಯಾ? ಹೌದು, ಖಂಡಿತ ನಿರ್ಮಾಣ ಆಗಿದೆ. ಎಷ್ಟು ವರ್ಷ ತೆಗೆದುಕೊಳ್ತು ಆ ಸ್ಥಿತಿಗೆ ತರಲಿಕ್ಕೆ? ನಮ್ಮಲ್ಲಿ ಏನಂತ ಅಂದ್ರೆ ಈಗ ಎರಡು ಹಾಲಂಜಿನಲ್ಲ ತೆಂಗಿನಲ್ಲಿ, ಮತ್ತೆ ಅಡಿಕೆ ಬಂದು ಬರೀ ಕರ್ಲು ವಿಪರೀತ, ಹೆಚ್ಚು ಕಡಿಮೆ ಒಂದು 100-90 ಭಾಗ ಕರ್ಲಿತ್ತಲ್ಲಿ. ಕರ್ಲು ಅಳಿಸೋದಕ್ಕೆ ಏನ್ ಮಾಡಿದೆ ಅಂತ ಅಂದ್ರೆ, ನಾನು ನಮ್ಮ ಮೊದಲು ಜನರೆಲ್ಲ ಕೇಳ್ಕೊಂಡು ಕಾಲುಗಳು ತೆಗೆಸೋದು, ಪ್ರತಿ 8-10 ಈ ಥರ ಕಾಲು ಈ ಥರ ಕಾಲು ಎಲ್ಲ ಕಾಲುಗಳಲ್ಲಿ ಹಾಕಿ ಒಂದು 2.5 ವಾಚ್ ಮಾಡಿದ್ದಾಯ್ತು. ಆಮೇಲೆ ಅದು ಅಷ್ಟು ಫಾಸ್ಟಾಗಿ ಕರ್ಲು ಅಳಿತದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಜೊತೆಗೆ ಜನರಲ್ಲೂ ಸ್ವಲ್ಪ ಜಿಪ್ಸಮ್ ಹಾಕಪ್ಪ ಆತ್ ಮಾಡಿ ಬೇಗ ಅಳ್ದು ಬಿಡ್ತದೆ ಅಂತಂದರು. ಜಿಪ್ಸಮ್ ಕೆಮಿಕಲ್ಸ್ ಅಂತ ಗೊತ್ತಿತ್ತು ನನಗೆ, ಹಾಗಾಗಿ ನಾನು ಅದನ್ನು ನನಗೆ ಅಪ್ಲೈ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಕೊನೆಗೆ ಎಲ್ಲೋ ಒಂದು ಆರ್ಟಿಕಲ್ ಓದಿದ್ದೆ, ಅದು ಏನಂತ ಅಂದರೆ ಭೂಮಿಯೆಲ್ಲ ಮೀಡಿಸ್ಬಿಡ್ರಿ, ಒಂದು 2 ಆಳಕ್ಕೆ ಎಂಟೈರ್ ಭೂಮಿ ಬೀಡಿಸ್ಬಿಡ್ರಿ, ಆಮೇಲೆ ಕೊನೆಗೆ ಎಲ್ಲ ಅಡಿ ಭೂಮಿಯೆಲ್ಲ ಲಳಿತ ಆಗ್ಬಿಡ್ತದಲ್ಲ, ಪೊರಾಸಿಟಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡ್ತಲ್ಲ, ಅವಾಗ ಅಂಥ ಟೈಮ್ನಲ್ಲಿ ಮಳೆ ಬಂದಾಗಲಿ ಮೇರ್ಗಳ ನೀರು ಬಂದಾಗಲಿ ಬಿದ್ದರೆ ಅದಿರ್ತಕ್ಕಂಥ ಸಾಲ್ಟ್ ಅಂಶ ಎಲ್ಲ ಕೆಳಗಡೆ ಹೊರಟೋಗ್ಬಿಡ್ತದೆ, ಕೊಚ್ಕೊಂಡು ಮೇಲ್ಗಡೆ ಭೂಮಿಗೆ ನಿಮಗೆ ಮಣ್ಣು ಬೆಳೆಗೆ ಅನುಕೂಲ ಆಗ್ತದೆ ಅಂದ್ಬಿಟ್ಟು ಎಲ್ಲ ಓದಿದ್ದೆ. ಹಾಗಾಗಿ ಎಂಟೈರು ಕರ್ಲ ಭೂಮಿನ ಮೀಟಿಸಿದ್ದೆ ನಾನು 1 ವರ್ಷ, ಮರಗಳಿದ್ದಂಗೆ 2 ಆಳಕ್ಕೆ ಮೀಡಿಸ್ಬಿಟ್ಟೆ. ಮೀಡಿಸಿದ್ಮೇಲೆ ಒಂದು 2 ವರ್ಷಕ್ಕೆ ಹೆಚ್ಚು ಕಡಿಮೆ ಒಳದೋಯ್ತದ್ದು. ಮೇಲ್ಗಡೆ ಮಾಮೂಲಿ ನಮ್ಮ ಮೆಲ್ಚಿಂಗು ಜೀವಾಮೃತ ಅಂತ ಕೊಡ್ತಾ ಇತ್ತಲ್ಲ, ಸೊ ಎಲ್ಲ ಸೇರಿಕೊಂಡು ಫಾಸ್ಟಾಗಿ ಪರ್ಮನೆಂಟಾಗಿ ಒಳದೋಯ್ತು. ಈ ಜಿಪ್ಸಮ್ ಹಾಕಿದರೆ ಟೆಂಪ್ರರಿ, 1 ವರ್ಷ 2 ವರ್ಷ ಬಹುಶಃ ಬರ್ಬೋದು, ಆಮೇಲೆ ಪುನಃ ಮಾಮೂಲಿ ಆಗ್ತದದು. ಹಾಗಾಗಿ ಇದು ಇಷ್ಟು ಪರ್ಮನೆಂಟ್ ಸೊಲ್ಯೂಷನ್ ಇದು, ಹಾಗಾಗಿ ಹೆಚ್ಚು ಕಡಿಮೆ ಇಲ್ಲ. ಎಲ್ಲೋ 1% ಸ್ವಲ್ಪ ನಿಧಾನಕ್ಕೆ ಇದಾಗಿರ್ಬೋದು ಅಷ್ಟೇ, ಬಾಕಿ ಅಂತ ಇಲ್ಲ. ಬಹುಶಃ ಆ ಕರ್ಲಿದ್ದಾಗ ನಾವು ಅಡಿಕೆ ಗಿಡಗಳು ಮತ್ತು ಮೆಣಸು ಎಲ್ಲ ಹಾಕಿದ್ದೆ ಅವಾಗ ಅಷ್ಟು ಟೈಮ್ನಲ್ಲಿ, ಅದಿದ್ದಾಗ ಈ ಎಲ್ಲಿ ಕರ್ಲು ಇತ್ತು ಅದೆಲ್ಲನೂ ಸ್ಲೋ ವಿಲ್ಟು ಫಾಸ್ಟ್ ವಿಲ್ಟು ಎಲ್ಲದ ಕಾಯಿಲೆಗಳು ಸಿಗಬಿಟ್ಟು ಜಾಸ್ತಿ ಇತ್ತು. ನಾನು ಯಾವಾಗ ಈ ರೀತಿ ಮೆಥಡ್ ಮಾಡಿ ನಾವು ವಾಪಸ್ ಕ್ರಿಯೇಟ್ ಮಾಡಿದ್ಮೇಲೆ ಈಗ ಹೆಚ್ಚು ಕಡಿಮೆ ಕಾಯಿಲೆ ಸಿಕ್ಕಾಬಿಟ್ಟೆ ಕಂಟ್ರೋಲ್ ಆಗ್ಬಿಟ್ಟದೆ, 90% ಹೆಚ್ಚು ಕಡಿಮೆ ವಾಪಸ್ ಇಲ್ಲ. ಈಗ ಅದು ವಿಲ್ಟ್ ಆಗಲಿ ಯಾವ ವಿಲ್ಟ್ ಆಗಲಿ ಇಲ್ಲ ಸ್ವಲ್ಪ ಹೆಚ್ಚು ಕಡಿಮೆ, ಹಾಗಾಗಿ ಕಾಯಿಲೆನೂ ಕೂಡ ಕಂಟ್ರೋಲ್ ಆಗ್ತದೆ. ವಾಪಸ್ ಚೆನ್ನಾಗಿದ್ದೆ ಅಂತಂದರೆ ಗಿಡಗಳು ಬೆಳವಣಿಗೆ ಗಲ್ದನೆ ಫಲವತ್ತತೆ ಗಲ್ದನೆ ಬೆಳೆಗಳ ಆರೋಗ್ಯಕ್ಕೂ ವಾಪಸ್ ಬೇಕೇ ಬೇಕು. ಇದು ಟೆಂಪ್ರರಿಯಾಗಿ ಸ್ವಲ್ಪ ಫಾಸ್ಟಾಗಿ ಡೆವಲಪ್ ಆಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಮೀಡಿಸಿದಷ್ಟೇ, ತಾನೇ ತಾನಾಗಿ ಮಲ್ಚಿಂಗ್ ಮಾಡ್ಕೊಂಡ್ಬಂದ್ರು ಕ್ರಿಯೇಟ್ ಆಗ್ತದೆ ವಾಪಸ್ ಭೂಮಿನಲ್ಲಿ ಎರೆಹುಳುಗಳು ಅವಯು ಡೆವಲಪ್ ಆಗಿ ಸ್ವಲ್ಪ ಕಾಲಾವಕಾಶ ಕೇಳ್ತದದು. ಸ್ವಲ್ಪ ಸ್ವಲ್ಪ ಫಾಸ್ಟಾಗಿ ಡೆವಲಪ್ ಆಗಲಿ ಅಂದ್ಬಿಟ್ಟು ಈ ಮೆಥಡ್ ಮಾಡಿ ಈಗ ಅಳೆದಿದ್ದು, ಈಗ ಹೆಚ್ಚು ಕಡಿಮೆ ಕರಲಿಲ್ಲ ಈಗ ಅದು. ನಾನು ನೀವು ಕೃಷಿಯನ್ನು ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿ ಸುಮಾರು 20 ವರ್ಷಗಳು ಆಗ್ತಾ ಬಂತು, ಈಗಲೂ ಕೂಡ ಜೀವಾಮೃತವನ್ನ ಬಳಕೆಯನ್ನ ಮಾಡ್ತಾ ಇದ್ದೀರಾ? ಹೌದು, ಬಹುಶಃ 2004-2018 ಹಾಕಿದೆ. ಆಮೇಲೆ ನಾನು ಸ್ವಲ್ಪ ಜೀವಾಮೃತ ಹಾಕೋದಕ್ಕೆ ಮೆಕ್ಯಾನೈಸ್ ಮಾಡಿದ್ದೀನಿ, ಎಲ್ಲ ಮೋಟರ್ ಫೀಡಿಂಗು ಮಾಡ್ತಾ ಇದ್ದೆ ಮೊದಲಿಂದನು. ಹಾಗಾಗಿ ಸ್ವಲ್ಪ ಹಳೆಯ ಸಿಸ್ಟಮ್ ತೊಟ್ಟಿ ಪಟ್ಟಿ ಇವೆಲ್ಲ ಇತ್ತು, 20 ವರ್ಷ ಸ್ವಲ್ಪ ಇದಾಗಿತ್ತು, ಲೇಬರ್ ಪ್ರಾಬ್ಲಮ್ ಇದೆಲ್ಲ ಸಮಸ್ಯೆ ಆಯ್ತಲ್ಲ, ಸ್ವಲ್ಪ ಈಗ 2 ವರ್ಷದಿಂದ ಅದು ಜೀವಾಮೃತನೂ ಕೂಡ ಹಾಕಿಲ್ಲ ನನಗೆ ಇದಕ್ಕೆ. ಈಗ ಅದು ತೋಟ ಸೋಲ್ತಾ ಇದೆ ಅಂತ ಸ್ವಲ್ಪ ಯಾಕೋ ಭಾವನೆ ಹಂಗೆ ಬರ್ತಾ ಇದೆ. ಈಗ ಅದು ಈಗ ಹೊಸದಾಗಿ ಸ್ವಲ್ಪ ಜೀವಾಮೃತ ಹಾಕೋದಕ್ಕೆ ಮೆಕನೈಸ್ ಮಾಡೋದಕ್ಕೆ ಸ್ವಲ್ಪ ಇಂಪ್ರೂವ್ಡ್ ಮೆಥಡ್ ಮಾಡಿ ಮಾಡ್ತಾ ಇದ್ದೀನಿ. ಈಗ ಬಹುಶಃ ಈಗ ಒಂದು 2-3 ಶುರು ಮಾಡ್ತೀನಿ. ಅದನ್ನು ಹೇಗೆ ಯಾಂತ್ರೀಕರಣವನ್ನು ಮಾಡ್ತಾ ಇದ್ರ ಜೀವಾಮೃತವನ್ನು ಸಿಂಪಡಣೆ ಮಾಡಲಿಕ್ಕೆ ಅಥವಾ ಗಿಡಗಳಿಗೆ ನೀಡಲಿಕ್ಕೆ? ನಾನು ಮೋಟ್ರಿಂದೇ ಮಾಡ್ತೀನಿ, ಪೈಪ್ ಲೈನು ನಾನೆಲ್ಲ ಸ್ಪ್ರಿಂಕ್ಲರ್ ಮಾಡಿಸಿದ್ದೀನಿ ತೋಟಕ್ಕೆಲ್ಲ ನೀರಾವರಿಗೆ. ನಾನು 20 ವರ್ಷದಲ್ಲೇ ನಂದೇ ಮೆಥಡ್ನಲ್ಲಿ ಡಿಸೈನ್ ಮಾಡಿಕೊಂಡು ಸ್ಪ್ರಿಂಕ್ಲರ್ ಎಲ್ಲ ಮಾಡಿಸಿದ್ದೀನಿ. ಆ ಸ್ಪ್ರಿಂಕ್ಲರ್ ಮುಖಾಂತರನೇ ನಾನು ಒಬ್ಬರೇ ತೋಟಕ್ಕೆಲ್ಲ ಜೀವಾಮೃತ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ತೊಟ್ಟಿ ಫಿಲ್ಟರು ಜೀವಾಮೃತ ಪ್ರಿಪ್ರೇಷನ್ನು ಫಿಲ್ಟರ್ ಮಾಡೋದು, ಆಮೇಲೆ ಕಲೆಕ್ಷನ್ ಚೇಂಬರು, ಅಲ್ಲಿಂದ ಮೋಟ್ರು ಮೇನ್ ಲೈನಿಗೆ ಕನೆಕ್ಷನ್ನು ಇವೆಲ್ಲ ಮಾಡ್ಕೊಂಬಿಟ್ಟು ಒಬ್ಬರನ್ನೇ ಜೀವಾಮೃತ ಹಾಕ್ಬೋದು. ಎಲ್ಲ ಅದೇ ರೀತಿ ಎಲ್ಲ ಮೋಟ್ರ್ ಮುಖಾಂತರನೇ ಸ್ಪ್ರಿಂಕ್ಲರ್ ಮುಖಾಂತರನೇ ಜೀವಾಮೃತ ಕೊಡ್ತೇನೆ. ತೆಂಗು ಮತ್ತೆ ಅಡಿಕೆಯ ಇಳುವರಿ ಹೇಗಿದೆ? ತೆಂಗು ಮತ್ತೆ ನಾರ್ಮಲ್ ಆಗಿದೆ, ಏನ್ ತೊಂದರೆ ಇಲ್ಲ, ಯಾವುದೋ ಬೀಳೇನಿಲ್ಲ. ಬಹುಶಃ ಈಗ ಒಂದು 2-3 ವರ್ಷದಲ್ಲಿ ಸ್ವಲ್ಪ ಹಿಂದೆ ಸ್ವಲ್ಪ ಇದು ಬರ ಬಂದಿತ್ತು ನೋಡ್ರಿ, ಆವಾಗ ಒಂದು ಸರಿ ಆವಾಗ ಸ್ವಲ್ಪ ಅಡಿಕೆ ಸ್ವಲ್ಪ ಸೋಲ್ತು. ನಮ್ಮಲ್ಲಿ ಈ 6 ಎಕರೆಗೂ ಒಂದೇ ಬೋರ್ವೆಲ್ಲು, ನಮ್ಮ ಈ ಬೆಲ್ಟಲ್ಲಿ ನೀರಾವರಿ ಬೇಸಿಗೆದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಇಲ್ಲಿದೆ ನೀರು ನಮ್ದೀಗ 12,000 ಲೀಟ್ರು ಇಂದ 15,000 ಲೀಟ್ರು ಮಳೆಗಾಲದಲ್ಲಿ ಬಂತು ಅಂತಂದ್ರೆ, ನೀವು ಬೇಸಿಗೆದಲ್ಲಿ ಬಹುಶಃ 8,000 ಲೀಟ್ರು ಆಜಿ ಬಾಜಿ ಡೌನ್ ಆಗ್ಬಿಡ್ತದೆ ಬೋರ್ವೆಲ್ ಇಲ್ಡು. ಈ ಬರ ಬಂದ ಟೈಮ್ಲಿ ಏನಾಗ್ತದೆ, 3,000-4,000 ಲೀಟ್ರ್ ಪರ್ ಅವರ್ ಬಂದ್ಬಿಡ್ತದೆ. ಹಾಗಾಗಿ ಒಂದು 2-3 ವರ್ಷ ಸ್ವಲ್ಪ ಸಮಸ್ಯೆ ಆಯ್ತು ಅಡಿಕೆಗೆ, ಆ ಟೈಮಲ್ಲಿ ಸ್ವಲ್ಪ ಇಲ್ಡ್ ಕಡಿಮೆ ಆಯ್ತಿದ್ದು. ಈಗೆಲ್ಲ ನಾರ್ಮಲ್ ಹೆಚ್ಚು ಕಡಿಮೆ, ನಮ್ಮ ಮಾಮೂಲಿ ಕೆಮಿಕಲ್ ಕೃಷಿ ಆಗಲಿ ಈ ಥರ ಮಾಡ್ತಾರಲ್ಲ ಅದರಷ್ಟು ಹೆಚ್ಚು ಕಡಿಮೆ ಬರ್ತದೆ ನಮಗೆ, ಖರ್ಚು ಕಡಿಮೆ ಅಲ್ವಾ. ಸ್ವಲ್ಪ ಆಜಿ ಬಾಜಿ ಇದನ್ನು ನಮ್ಗೇನು ಅದ್ರ ಲಾಸ್ ಅನಿಸುತ್ತಲ್ಲ. ಅದು ಕಾವೇರಿ ನದಿ ಬಹಳ ಹತ್ತಿರದಲ್ಲಿದೆ ಮತ್ತೆ ಕಾಲುವೆಗಳು ಕೂಡ ಇದ್ದಾವೆ, ನಿಮಗೆ ನೀರಾವರಿ ಸೌಲಭ್ಯ ಇಲ್ವಾ? ಇಲ್ಲ, ನೀರಾವರಿ ಇದೆ, ಇದ್ರೂ ನಾವು ಫೀಡಿಂಗ್ ಮಾಡೋದಿಲ್ಲ ನಾಲೆಯಿಂದ. ನಾಲೆಯಿಂದ ಒಂದ್ಸರಿ ಏನಾಯ್ತು, ಫೀಡ್ ಮಾಡಿದ್ವಿ ಇದಕ್ಕೆ, ಹಾಗಾಗಿ ಅದು ಎಲ್ಲ ಫಲವತ್ತತೆ ಕೊಚ್ಚೋಗ್ತದೆ ಅಂತಾರೆ ಏನೋ ಹೇಳ್ತಾರೆ, ಅದು ಅದು ಸರಿಯಾದ ಮೆಥಡ್ಡು ಅಲ್ಲ. ನಾವು ನೀರು ಹಾಯಿ ನೀರಾವರಿ ಸರಿಯಾದ ಮೆಥಡ್ ಅಲ್ಲ ಅದು. ನಾನು ಒಂದ್ಸರಿ ಹಾಯಿಸಿ ಮೆಣಸಿಗೆಲ್ಲ ರೋಗ ಬಂದ್ಬಿಟ್ಟು ಹೋಗ್ಬಿಡ್ತು, ನಮಗೆ ವಾಪಸ್ ಹಾಳಾಗ್ಬಿಡ್ತು ನೋಡ್ರಿ. ಸುಮಾರಷ್ಟು ಒಂದು 10% ಕಾಳು ಮೆಣಸಿಗೆ ತೊಂದರೆ ಕೊಟ್ಬಿಡ್ತು ನನಗೆ. ಹಾಗಾಗಿ ಅದು ಒಂದು ವರ್ಷ ಬಿಟ್ಟರೆ ಬಾಕಿ ಅಂತ ನಾವು ನೀರನ್ನ ನಾಳೆ ನೀರು ಉಪಯೋಗಿಸೋದೇ ಇಲ್ಲ, ಬೋರಲ್ಲಿ ನೀರನ್ನ ಸ್ಪ್ರಿಂಕ್ಲರ್ ಮುಖಾಂತರ ಕೊಡ್ತೀವಿ. ಸಾಕಷ್ಟು ಅಂತರ ಬೆಳೆಗಳನ್ನ ಬೆಳೆದ್ಕೊಂಡಿದ್ದೀರಾ, ಅದರ ಇಳುವರಿ ಹೇಗಿದೆ? ಇಳುವರಿ ಮಾಮೂಲಿ, ನಾನು ಮೈನ್ ಕ್ರಾಪ್ದು ಏನು ತೊಂದರೆ ಏನಿಲ್ಲ, ತೆಂಗು ಅಡಿಕೆ ಮೆಣಸು ಇವೆಲ್ಲ ನಾರ್ಮಲ್, ಮೆಣಸು ಚೆನ್ನಾಗೇನೆ ಬರ್ತಾ ಇದೆ. ಮೆಣಸು ನಮ್ಮ ಮಾಮೂಲಿ ಕನ್ವೆನ್ಷನಲ್ ಮೆಥಡ್ನಲ್ಲಿ ಏರಿಯಾದಲ್ಲಿ ಬೆಳೀತಕ್ಕಂಥ ಮೆಣಸು ಅಷ್ಟೇ ಇಲ್ಲೂ ಬರ್ತಾ ಇದೆ, ಇಲ್ಲೇನು ತೊಂದರೆ ಏನಿಲ್ಲ. ಅದಕ್ಕೆ ಅಡಿಕೆನೂ ಚೆನ್ನಾಗಿದೆ, ತೆಂಗೂ ಚೆನ್ನಾಗಿದೆ. ಇನ್ನು ಈ ಜಾಯಿಕಾಯಿ ಆಲ್ ಸ್ಪೈಸಸ್ ಕಾಫಿ ಇವೆಲ್ಲ ಸ್ವಲ್ಪ ಕಡಿಮೆನೆ ಅನ್ನಿಸ್ತದೆ, ಆದ್ರೂ ನಮ್ಗೇನು ಅದ್ರ ಬಗ್ಗೆ ಚಿಂತೆ ಏನಿಲ್ಲ ನಮ್ಗೆ. ನಾವು ಯಾವುದು ಫಲಸ್ತಲನ್ನು ಕೂಡ ನಾವು ಬಿಡಿಸಕ್ ಹೋಗೋದಿಲ್ಲ, ಬಲವಂತವಾಗಿ ಜಾಸ್ತಿ ಮಾಡೋದಕ್ಕೆ ಪಾತಿ ಮಾಡಿ ಗೊಬ್ಬರ ಹಾಕೋದು ಇದಾಕೋದು ಎಷ್ಟು ಹೊರಗಡೆಯಿಂದ ತಂದು ಹಾಕೋದು ಫಲ ಬಿಡಿಸಕ್ ಹೋಗೋದಿಲ್ಲ. ಅದು ಎಷ್ಟು ಫಸಲ ಕೊಡ್ತದೆ ಭೂಮಿ ಅದ ಶಕ್ತಿಗೆ ಸಾಮರ್ಥ್ಯ ತಕ್ಕಂತೆ ಅಷ್ಟು ಮಾತ್ರ ನಾವು ಉಪಯೋಗಿಸ್ಬಿಟ್ಟು ಅದರಲ್ಲೇ ತಂಪತಿ ಪಡ್ತೀವಿ. ನಾವು ಬಲವಂತವಾಗಿ ಫಸಲುಗಳು ಜಾಸ್ತಿ ಮಾಡಬೇಕು ಅಂತಂದ್ರೆ ಬಲವಂತ ಹೊರಗಡೆಯಿಂದ ತಂದು ಹಾಕ್ತಕ್ಕಂಥದ್ದು ಕೆಮಿಕಲ್ಸ್ ಆಗಲಿ ಅಥವಾ ಗೊಬ್ಬರ ಆಗಲಿ ಫಾರ್ಮ್ಯಾಡ್ ಮೆನ್ಯೂರ್ ಆಗಲಿ ಈ ಥರದ್ದು ಏನಾದರೂ ಹೊರಗಡೆ ಹಾಕಲೇಬೇಕಾಗ್ತದೆ. ನಾವು ನೈಸರ್ಗಿಕ ಕೃಷಿನಲ್ಲಿ ಅದು ನಿಷಿದ್ಧ ಆಯ್ತು, ಹಾಗಾಗಿ ಅದು ಎಷ್ಟು ಈಲ್ಡ್ ಕೊಡ್ತು ಅಷ್ಟಕ್ಕೆ ತೃಪ್ತಿ ಪಟ್ಕೊಳ್ತೀವಿ. ಆ ಈಲ್ಡು ಪದೇ ಪದೇ ಪ್ರತಿ ವರ್ಷನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಅಂತ ಇದುವರೆಗೆ ಆಗಿಲ್ಲ ಅದು. ಹಾಗಾಗಿ ನಮಗೆ ತೊಂದರೆ ಏನಿಲ್ಲ ಅದು. ಅದು ನಮ್ಮ ನೈಸರ್ಗಿಕ ಕೃಷಿನಲ್ಲಿ ಇಳು ಪ್ರತಿ ವರ್ಷನೂ ಜಾಸ್ತಿ ಏರ್ಮುಖದಲ್ಲೇ ಇರ್ತದೆ ಹೊತ್ತು ಕಡಿಮೆ ಆಗೋದಿಲ್ಲ. ಆದರೆ ನೀವು ಈ ನೈಸರ್ಗಿಕ ಕೃಷಿ ಕ್ರಮವರ್ತ ಮಾಡಬೇಕು. ಜಾಯಿಕಾಯಿ ಬೆಳೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಜಾಯಿಕಾಯಿ ಬಹುಶಃ 2019 ನಾವು ಕೇರಳದಲ್ಲಿ ಹೋಗ್ಬಿಟ್ಟು ತಗೊಂಡ್ಬಂದ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರಿಸರ್ಚ್ ಸ್ಟೇಷನ್ ಇತ್ತು, ಅವಾಗ ಇಲ್ಲೆಲ್ಲ ಜಾಯಿಕಾಯಿ ಬೆಳೆನೇ ಗೊತ್ತೇ ಇರಲಿಲ್ಲ, ನರ್ಸರಿಗಳು ಸಿಗ್ತಾ ಇರಲಿಲ್ಲ. ಅವಾಗ ನಾನು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಷನ್ ಕೊಚ್ಚಿ ಅಲ್ಲಿ ಹೋಗ್ಬಿಟ್ಟು ಆಲ್ ಸ್ಪೈಸಿಸ್ ಸ್ವಲ್ಪ ಜಾಯಿಕಾಯಿ ಸ್ವಲ್ಪ 2 ಗಿಡನ ತಂದು ಪ್ಲಾಂಟ್ ಮಾಡಿದ್ದ. ಅವಾಗ ಬರ್ತಾ ಇದೆ, ಏನು ತೊಂದರೆನಿಲ್ಲ. ಜಾಯಿಕಾಯಿ ಕೃಷಿ ಹೇಗೆ, ನೆರಳಲ್ಲಿ ಬರುತ್ತೋ ಬಿಸಿಲು ಬೇಕೋ ಹೇಗೆ? ಅದು 50% ಶೇಡಲ್ಲಿ ತುಂಬ ಚೆನ್ನಾಗಿ ಬರ್ತದೆ ಅದು. ಅದು ಮೈನ್ಲಿ ನಮ್ಮ ದೇಶದಲ್ಲಿ ಎಲ್ಲ ಈ ಮಿಶ್ರ ಬೆಳೆ ಆಗೇನೆ ಬೆಳೆಯೋದು, ಮೈನ್ ಕ್ರಾಪ್ ಆಗಿ ಸಾಮಾನ್ಯವಾಗಿ ಯಾರು ಬೆಳೆದಿರೋದು ನನಗೆ ಗೊತ್ತಿಲ್ಲ. ಅದು ಬಹುಶಃ ಬೆಳೆದೂ ಇಲ್ಲ, ಅಡಿಕೆ ಒಳಗಡೆ ತೆಂಗು ಒಳಗಡೆಗೆ ಈ ಥರ ಮಿಶ್ರ ಬೆಳೆಗೇನೆ ನಮ್ಮಲ್ಲಿ ಬೆಳೆಯೋದು. ನಾನು ಕೂಡ ಅದೇ ಮಾಡ್ತಾ ಇದ್ದೀನಿ, ತೊಂದರೆ ತುಂಬ ಚೆನ್ನಾಗಿ ಬರ್ತದೆ. ಅದಕ್ಕೆ ಸ್ವಲ್ಪ ನೀರು ಒಂದು 50% ಶೇಡು ಇಷ್ಟಿದ್ರೆ ಸಾಕು. ಟೆಂಪರೇಚರ್ ನಮ್ಮ ದೇಶದಂತೂ ಚೆನ್ನಾಗೇನೆ ಇದೆ, ಹಾಗಾಗಿ ನೀವೆಲ್ಲೂ ಜಾಯಿಕಾಯಿ ಬೆಳಿಬೋದು. ನಾವು ಮಲೆನಾಡೇ ಆಗಬೇಕು ಇದಾಗಬೇಕು ಅಂತ ಏನು ತೊಂದರೆ ಏನಿಲ್ಲ. ನಮ್ಮ ಬಯಲುಸೀಮೆನೂ ಬರ್ತದೆ, ಅದಕ್ಕೆ ಇರ್ತಕ್ಕಂಥದ್ದು ಸ್ವಲ್ಪ ಬೇಸಿಗೆದಲ್ಲಿ ನೀರು ಸ್ವಲ್ಪ ಶೇಡು 50% ಶೇಡ್ ಇದ್ರೆ ಎಲ್ಲೂ ಬೆಳಿಬೋದು ನಮ್ಮ ದೇಶದಲ್ಲಿ. ಜಾಯಿಕಾಯಿಯ ಕೊಯ್ಲು ಮತ್ತು ಕಟಾವು ಹೇಗೆ? ಜಾಯಿಕಾಯಿ ಮಾಮೂಲಿ ಆಗಸ್ಟ್ ಹೆಚ್ಚು ಕಡಿಮೆ ಕೊಯ್ಲು ಶುರುವಾಗ್ತದೆ, ಅದು ಮರದಲ್ಲೇ ಓಪನ್ ಆಗ್ತದೆ. ಅದು ಅದರಲ್ಲಿ ನಮ್ಮ ಪತ್ರೆ ಜಾಯಿಕಾಯಿ ಎರಡೂ ಸಿಗ್ತದೆ ಅಲ್ಲಿ, ಜಾಯಿ ಪತ್ರೆ ಮತ್ತು ಕೊಯ್ಲು. ಅದು ಕೊಯ್ದುಬಿಟ್ಟು ಅದು ಓಪನ್ ಮಾಡಿ ಪತ್ರೆ ಬೇರೆ ಜಾಯಿಕಾಯಿ ಮಾಡಿ ಎರಡು ಡ್ರೈವ್ ಮಾಡೋದು, ಒಣಗಿಸೋದು, ಮಾರಾಟ ಮಾಡೋದು ಅಷ್ಟೇ. ಭಾಳ ಸಿಂಪಲ್, ಇನ್ನೇನು ಮಾಡುವಂಗೇನಿಲ್ಲ, ಸುಮ್ಮನೆ ಒಣಗಿಸ. ಅದಕ್ಕೆ ಏನು ವಿಶೇಷ ಕಾಳಜಿ ಬೇಕಿಲ್ಲ? ಏನು ವಿಶೇಷ ಕಾಳಜಿ, ಏನು ತೊಂದರೆ, ಏನು ಬೇಕಾಗಿಲ್ಲ.